ನನ್ನ ಇರುವಿಕೆಯನ್ನ ತಾವು ಖಚಿತಪಡಿಸಿಕೊಂಡು ಬಂದಿದ್ದೇ ಆದ್ರೆ ತರಬೇತಿಯನ್ನ ಮತ್ತೆ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡ್ಕೊಂಡು ಜೇನು ಕೃಷಿಯನ್ನ ಪ್ರಾರಂಭಿಸಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಉತ್ಪೂರಕವಾದಂತಹ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಜೇನು ಸಾಕಾಣಿಕೆಯಿಂದ ರೈತರಿಗಾಗುವ ಉಪಯೋಗಗಳು ಬಗ್ಗೆ ಡಾಕ್ಟರ್ ಪಿ.ಆರ್. ಬದ್ರಿ ಪ್ರಸಾದ್ ಅವರ ಮಾತುಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕೃಷಿ ಗೀತೆ.

ಕೇಳಿ ಹಂತಿ ಪದಗಳು. ಹಂತಿಯ ಹೊಡಿಯಾವಗ ಏನೇನು ಕೊಡಬೇಕು, ಹಿಟ್ಟಿನ ಉಂಡಿ ಹಸಿ ಶೇಂಗಾ, ಹಿಟ್ಟಿನ ಉಂಡಿ ಹಸಿ ಶೇಂಗಾ ಕೊಟ್ಟರ ಗಟ್ಟಿಯಾಗಿ ಹಂತಿ ಹೊಡುದಾನು. ಹಂತಿಯ ಕಟ್ಟೌನ ವನಪೇನ ಹೇಳಲಿ, ಹಂತಿಯ ದೂಳ ಮೈ ದೂಳ, ಹಂತಿಯ ದೂಳ ಮೈ ದೂಳ ಹದಿನಾರು, ಹಂತಿಯ ಎತ್ತಿನ ಹಣೆ ದೂಳು. ದೈವ ದೇವರ ಹಂತಿ ಭವದಾಗ ನಮಹಂತಿ, ತೇದುಂಡ ಹಂತಿ ನಮ ಬಾಳು, ತೇದುಂಡ ಹಂತಿ ನಮ ಬಾಳುವ ಕಲಿಗ್ಯ, ಕೋದ ಮೋತಿನ ತೆನಿ ಹಂತ್ಯೋ. ಹಂಡ ಹವಳನ ಕಟು ಗಂಡು ಗೂಳ್ಯನ ಕಟು, ಮಾಲಿಂಗನ ಕಟ್ಟು ಮೋಟ್ಯಾಗ, ಮಾಲಿಂಗನ ಕಟ್ಟು ಮೇಟ್ಯಾಗ ನಮ್ಯಾತು, ಕಾಡಿದರ ಕಟ್ಟು ಕಡೆ ಸೂತು. ಮಲ್ಲಾಡ್ದ ಸಣ್ಣಕ್ಕಿ ಉಣಕಲ್ಲ ಕೆರಿ ನೀರು, ಎಲ್ಲವನ ಗುಡ್ಡದಾನ ಹೊಸ ಗಡಿಗೆ, ಎಲ್ಲವನ ಗುಡ್ಡದಾನ ಹೊಸ ಗಡಿಗೆ ತಕೊಂಡು, ಬಾನ ಬಸದಾಳು ಭೂಮ್ಯವ್ವ. ಶಳ್ಯಪ್ಪ ಶಾಣ್ಯನು ಮೋಟಪ್ಪ ಬಾದೂರ, ತಟ್ಟಪ್ಪ ಬಾರೋ ಇದುರಿಗೆ, ತಟ್ಟಪ್ಪ ಬಾರೋ ಇದರಿಗೆ ಬೂದಪ್ಪ, ಕಣದಂಡಿಗೆ ಬಾರೋ ಸದರಿಗೆ. ಓ ಚಳ್ಳು ಶಾವಂತಿಗೂವ ಎಳವಾರನ್ನದ ಗ್ವಾರಿ, ಮಗನೆತ್ತಿ ಜೋಗುಳ ಹಾಡಿದರ, ಮಗನೆತ್ತಿ ಜೋಗುಳ ಹಾಡಿದರ ಭೂಮ್ಯವ್ವ, ಎಲ್ಲರ ರೂಪದಿ ತೂಗ್ಯಾಳು. ಬಾರಪ್ಪ ಮಳೆ ರಾಜ ಬಾ ಕೇವಡ